ನಮಸ್ಕಾರ. ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಇದುವರೆಗೆ ಆಕಾಶವಾಣಿಯ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ನಲ್ಲಿ ಮೂಡಿ ಬಂದಿತ್ತು. ಮತ್ತೆ ಮುಂದಿನ ಪದ ಸಂಪದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಆಲೂಗೆಡ್ಡೆಯ ಬೀಜೋಪಚಾರ, ಬಿತ್ತನೆ ಹಾಗೂ ನಾಟಿ ವಿಧಾನ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆಯ ಬೀಜೋಪಚಾರ, ಬಿತ್ತನೆ ಹಾಗೂ ನಾಟಿಯ ವಿಧಾನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಇಡೀ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆಲೂಗಡ್ಡೆ ಬಿತ್ತನೆಯನ್ನು ಮಾಡಲಾಗುತ್ತೆ ಹಾಗೂ ಆಲೂಗಡ್ಡೆಯ ಉತ್ಪಾದನೆಯನ್ನು ಕೂಡ ಮಾಡಲಾಗುತ್ತೆ. ನಮ್ಮ ಜಿಲ್ಲೆಯ ಬಹುತೇಕ ಕೃಷಿ ತಾಕ್ಗಳು ಏನಿದೆಯೋ ಇಲ್ಲೆಲ್ಲವೂ ಕೂಡ ಆಲೂಗಡ್ಡೆಯನ್ನ ಬಿತ್ತನೆಯನ್ನ ಮಾಡುವಂಥದ್ದನ್ನು ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಮೇ ತಿಂಗಳ ಮಧ್ಯಭಾಗದಿಂದ ಬಿತ್ತನೆ ಪ್ರಾರಂಭವಾಗಿ ಜೂನ್ ತಿಂಗಳ ಕೊನೆಯವರೆಗೂ ಕೂಡ ಬಿತ್ತನೆಯನ್ನ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ಈ ಬಿತ್ತನೆಯನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಬೀಜೋಪಚಾರವನ್ನ ಮಾಡುವಂಥದ್ದು ಹೇಗೆ, ಯಾಕೆ ಬೀಜೋಪಚಾರವನ್ನ ಮಾಡಬೇಕು, ಬೀಜೋಪಚಾರವನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅನ್ನುವಂಥದ್ದು ಹಾಗೂ ಬಿತ್ತನೆಯನ್ನ ಹೇಗೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಬಿತ್ತನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರನಂಜುಂಡೇಶ್ವರ ಅವರು. ಅಮರನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಆಲೂಗಡ್ಡೆಯನ್ನ ಬೆಳೆಯಲಾಗುತ್ತೆ. ಪ್ರಸ್ತುತ ಈ ಆಲೂಗಡ್ಡೆ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ, ಬಿತ್ತನೆ ಪ್ರಾರಂಭ ಆಗಿದೆಯಾ, ಬಿತ್ತನೆ ಬೀಜ ದೊರಕ್ತಾ ಇದೆಯಾ, ಬಿತ್ತನೆ ಬೀಜವನ್ನ ಯಾವಾಗಿನಿಂದ ಬಿತ್ತನೆಯನ್ನ ಮಾಡಬಹುದು? ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಒಂದು ಪ್ರಮುಖ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂತ ಒಂದು ಪ್ರದೇಶ. ಇಲ್ಲಿ ಸುಮಾರು ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ 10,000-12,000 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಆಲೂಗಡ್ಡೆಯನ್ನು ಬಿತ್ತನೆ ಮಾಡುವಂಥದ್ದು, ಬೆಳೆಯನ್ನು ಬೆಳೆಯುವಂಥ ಒಂದು ಪದ್ಧತಿ ಇಲ್ಲಿದೆ. ಇಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ವಹಿಸಬೇಕಾಗ್ತದೆ. ಮೂಲವಾಗಿ ನಾನು ಒಂದು ಬಿತ್ತನೆ ಬೀಜೋಪಚಾರಕ್ಕಿಂತ ಮುಂಚೆ ರೈತ ಬಾಂಧವರು ಭೂಮಿ ತಯಾರಿಕೆ ಬಹಳ ಮುಖ್ಯ. ಭೂಮಿ ತಯಾರಿ ಅಂದರೆ ಏನು, ಆಳವಾದ ಉಳುಮೆ ಮಾಡಬೇಕು. ಆಳವಾದ ಉಳುಮೆ ಮಾಡಿ ಏನು ಎಂಬಿ ಫ್ಲೋ ಅಂತ ಹೇಳ್ತೀವಲ್ಲ, ಎಂಬಿ ಫ್ಲೋ ಅನ್ನು ಬಳಸಿ ನಾವು ಆಳವಾದ ಉಳುಮೆ ಮಾಡಬೇಕು. ಯಾಕೆಂದ್ರೆ ಇದು ಗೆಡ್ಡೆ ಬೆಳೆ, ಗೆಡ್ಡೆ ಒಂದು ಉತ್ತಮವಾಗಿ ಬೆಳವಣಿಗೆ ಆಗಬೇಕಾದ್ರೆ ಮಣ್ಣು ಒಳುವಾಗಿರಬೇಕು. ಆಗಿದ್ರೆ ಮಾತ್ರ ನಾವು ಭೂಮಿಯನ್ನು ಹದ ಮಾಡಬೇಕಾಗ್ತದೆ. ಅದಾದ್ಮೇಲೆ ಒಂದು ಏನು ಶಿಫಾರಸ್ಸು ಪ್ರಕಾರ ಏನಿದೆ, 25 ಟನ್ನಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಅಥವಾ 10 ಟನ್ನಷ್ಟು ಎಕರೆ ಪ್ರದೇಶಕ್ಕೆ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಮಿಶ್ರಣ ಮಾಡಿ ಅದನ್ನು ನಾವು ಮಣ್ಣಿಗೆ ಸೇರಿಸಿ ನಾವು ಭೂಮಿಯನ್ನು ಉಳುಮೆ ಮಾಡಬೇಕಾಗ್ತದೆ. ಜೊತೆಗೆ ಟ್ರೈಕೋಡರ್ಮಾ ಅಥವಾ ಎಎಂಸಿ ಅಂತ ಹೇಳ್ತೀವಿ, ಈ ಒಂದು ಜೈವಿಕ ಕೀಟನಾಶಕಗಳು ಅಥವಾ ಏನು ಶಿಲೀಂದ್ರನಾಶಕಗಳೇನಿದಾವೆ ಇವುಗಳನ್ನು ಜೈವಿಕ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಲ್ಲಿರುವಂತಹ ರೋಗಾಣುಗಳನ್ನು ನಾವು ಮೊದಲೇ ಮುಂಜಾಗ್ರತಾ ಕ್ರಮವಾಗಿ ಕೊಲ್ಲಲಿಕ್ಕೆ ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನ ಮಣ್ಣನ್ನು ನಾವು ಚೆನ್ನಾಗಿ ಹದವಾಗಿ ಉಳುಮೆ ಮಾಡಿ ಒಳುವಾಗಿರಬೇಕು. ಇದಾದ ಮೇಲೆ ಆಮೇಲೆ ಒಂದು ಖಾತ್ರಿ ಮಾಡ್ಕೋಬೇಕು, ಇಂದಿನ ಬೆಳೆ ನಾವು ಆಲೂಗಡ್ಡೆ ಬೆಳೆದಿದ್ದೀವ ಅಥವಾ ಸೊಲನೇಷಿಯಸ್ ಜಾತಿಗೆ ಬೆಳೆದಂತ ಬೆಳೆಗಳೇನ ಬೆಳೆದಿದ್ದೀವಿ ಅಂತ, ಆ ರೀತಿಯಾಗಿನ ಬೆಳೆದಿದ್ದಲ್ಲಿ ಅಂತ ಭೂಮಿಯನ್ನು ನಾವು ಬೆಳೆ ಪರಿವರ್ತನೆ ಮಾಡಿ ಜೋಳ ಅಥವಾ ಬೇರೆ ಇತರೆ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಾಗ್ತದೆ. ಒಂದಾದ ನಂತರ ಅಂದ್ರೆ ಆಲೂಗಡ್ಡೆ ಬೆಳೆದ ಮೇಲೆ ಅಥವಾ ದೊಣ್ಣೆ ಮೆಣಸಿನಕಾಯಿ ಬದನೆ ತಂಬಾಕು ಇವೆಲ್ಲ ಬೆಳೆದಂತ ಬೆಳೆಗಳು ಏನು ಇದೆ ಇವೆಲ್ಲ ಒಂದೇ ಜಾತಿಗೆ ಸೇರಿದಂತ ಬೆಳೆಗಳಾಗಿರೋದ್ರಿಂದ ಇವನ್ ಬಿಟ್ಟು ನಾವು ಬೇರೆ ಬೆಳೆಗಳನ್ನು ಬೆಳೆದಿರಬೇಕು. ಒಂದು ಪಕ್ಷ ಬೆಳೆದಿದ್ದಲ್ಲಿ ಆಲೂಗಡ್ಡೆ ಬೆಳೆಯೋದು ಅಷ್ಟೊಂದು ಸೂಕ್ತವಲ್ಲ ಅನ್ನೋದು ನಮ್ಮ ಒಂದು ವೈಜ್ಞಾನಿಕ ಆಯ್ಕೆ ಮಾಡಿಕೊಂಡು ನಾವು ಬೆಳಿಬೇಕಾಗ್ತದೆ. ಇದು ಮೂಲವಾಗಿ ರೈತರು ಒಂದು ಚಿಂತನೆ ಮಾಡಿ ಇವುಗಳನ್ನ ಮಾಹಿತಿಯನ್ನು ಇದು ಮಾಡಬೇಕಾಗ್ತದೆ. ಸಾಧ್ಯವಾದಷ್ಟು ರೈತರು ಮಣ್ಣು ಪರೀಕ್ಷೆಗೆ ಒಳಪಡಿಸಿ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದಕ್ಕೆ ಸೂಕ್ತವಾದಂತಹ ಏನೋ ಶಿಫಾರಸಿನ ಆಧಾರದ ಮೇಲೆ ರಸಗೊಬ್ಬರಗಳೇನಿದೆ ಅದನ್ನು ಪೂರೈಸೋದು ಬಹಳ ಮುಖ್ಯ. ಅದರಿಂದ ನಮಗೆ ಖಾತ್ರಿ ಆಗ್ತದೆ ಇದರಲ್ಲಿ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳ ಲಭ್ಯತೆ ಇದೆ, ಅದರಲ್ಲಿ ರೋಗಾಣುಗಳೇನಾದ್ರೂ ಇದೆಯಾ ಅಥವಾ ರಸಸಾರ ವ್ಯತ್ಯಾಸವೇನಿದೆಯಾ ಅದನ್ನೆಲ್ಲ ಸರಿಪಡಿಸಲಿಕ್ಕೆ ಒಳ್ಳೇದಾಗ್ತದೆ. ಮಣ್ಣಿನ ಒಂದು ಫಲವತ್ತತೆಯನ್ನು ನಮಗೆ ಗೊತ್ತಾಗುತ್ತೆ, ಅದರ ಆಧಾರದ ಮೇಲೆ ಒಂದು ರಸಗೊಬ್ಬರಗಳನ್ನು ನೀಡಬೇಕಾಗ್ತದೆ. ತದನಂತರ ಇನ್ನೇನು ನಾವು ಈಗ ಮುಂಗಾರು ಹಂಗಾಮು ಮೇ 15 ನಂತರನೇ ನಾವು ಸಾಮಾನ್ಯವಾಗಿ ರೈತರಿಗೆ ಒಂದು ಆಲೂಗಡ್ಡೆನ ಬಿತ್ತನೆ ಮಾಡಲಿಕ್ಕೆ ಹೇಳ್ತೀವಿ. ಆದರೆ ಇನ್ನೊಂದು ಅದ ಈಗ ಮಳೆ ಬಿದ್ದ್ಬಿಟ್ಟಿದೆ ಅಂತಲ್ಲ, ಕೆಲವು ಭಾಗದಲ್ಲಿ ಮಳೆ ಆಗಿದೆ, ಕೆಲವು ಭಾಗದಲ್ಲಿ ಮಳೆ ಕಡಿಮೆ ಆಗಿದೆ, ಆದ್ರಿಂದ ಮಣ್ಣು ಸಾಕಷ್ಟು ಉಷ್ಣಾಂಶತೆಯಿಂದ ಕೂಡಿರುತ್ತೆ. ಮಣ್ಣು ತಣ್ಣನೆ ವಾತಾವರಣ ಇರಬೇಕು, ಅಂದ್ರೆ 18 degrees ಅಥವಾ 20 degrees 18-20 degrees ಅಷ್ಟು ಉಷ್ಣಾಂಶ ಮಣ್ಣಿನಲ್ಲಿದ್ರೆ, ಅಗಲ ಉಷ್ಣಾಂಶ 24 degrees ಇದ್ರೆ ಬಹಳ ಸೂಕ್ತವಾಗಿರ್ತದೆ ಆಲೂಗಡ್ಡೆ ಬಿತ್ತನೆ ಮಾಡಲಿಕ್ಕೆ. ಇದರಿಂದ ಹೆಚ್ಚಿನ ಉಷ್ಣಾಂಶ ಇದ್ದಲ್ಲಿ ಅಥವಾ ಮಣ್ಣಿನ ಉಷ್ಣಾಂಶ ಜಾಸ್ತಿ ಇದ್ದಲ್ಲಿ ನಾವು ಒಂದು ಪಕ್ಷ ನಾವು ಬಿತ್ತನೆ ಮಾಡಿದಾಗ ಮೊಳಕೆ ಬರುವಂತಹ ಪ್ರಮಾಣ ಕಡಿಮೆ ಆಗ್ತದೆ, ಆಮೇಲೆ ಕೊಳೆಯುವಂತಹ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಆದ್ರಿಂದ ಮಣ್ಣಿನ ಒಂದು ಉಷ್ಣಾಂಶ 18-20 degrees ಇರಬೇಕಾಗ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಇನ್ನೂ ಒಂದು ಹದ ಮಳೆ ಆಗ್ಬೇಕು ಅನ್ನೋ ಒಂದು ನಮ್ಮ ವೈಜ್ಞಾನಿಕ ಸಲಹೆ ಆಗಿರ್ತದೆ. ಒಂದೆರಡು ಮಳೆ ಆದ್ಮೇಲೆ ಒಂದು ಬಿತ್ತನೆ ಮಾಡುವಂತದ್ದು ಒಳ್ಳೇದು ಅನ್ನೋದು ಹೇಳ್ತೀನಿ. ಇದು ಒಂದು ಭಾಗ. ಎರಡನೇದು ಏನು ಬಿತ್ತನೆ ಗಡ್ಡೆಗಳನ್ನ ಹಾಕಿ ಏನಿದೆ ಅದು ಬಹಳ ಮುಖ್ಯವಾದದ್ದು. ಬಿತ್ತನೆ ಗಡ್ಡೆ ಹಾಕಿನೂ ಬಹಳ ಮುಖ್ಯ. ಈಗ ಹೋದ ವರ್ಷ ಏನಾಗಿದೆ ಇಲ್ಲೆಲ್ಲ ಕೋಲ್ಡ್ ಸ್ಟೋರೇಜ್ ಶಿಥಿಲ ಗೃಹಗಳಲ್ಲಿ ಆಲೂಗಡ್ಡೆ ನೆಟ್ಟಿದ್ರೆ ಈಗ ದಾಸ್ತಾನು ಇಲ್ಲ ಆಗಿಲ್ಲ, ಈಗ ನೇರವಾಗಿ ಪಂಜಾಬಿಂದ ಬರ್ತಾ ಇದೆ ಆಲೂಗಡ್ಡೆ. ಇದರ ಒಂದು ಗೆಡ್ಡೆ ಬೆಲೆನೂ ಸಹ 2800 rupees ಇವತ್ತು ಬೆಲೆ ನಿಗದಿ ಮಾಡಿದೆ ಸರ್ಕಾರ. ಅದರಂತೆ ರೈತರು 2800 rupees ಅಷ್ಟೇ ಒಳಗಡೆ ಅದನ್ನ ಹಣವನ್ನು ಕೊಟ್ಟು ನಾವು ಖರೀದಿ ಮಾಡಬೇಕಾಗ್ತದೆ, ಯಾಕೆಂದ್ರೆ ಇದು ನಿಗದಿ ಆಗಿದೆ, ಜಾಸ್ತಿ ಕೊಡುವಂತ ಅವಶ್ಯಕತೆ ಇಲ್ಲ. ಒಂದು ಆ ಗೆಡ್ಡೆಗಳು ನೇರವಾಗಿ ಜಲಂಧರಿಂದ ನೇರವಾಗಿ ಇಲ್ಲಿ ಸಾಗಾಣಿಕೆ ಆಗ್ತಾ ಇದೆ. ಆದ್ರಿಂದ ಒಂದು ರೈತ ಬಾಂಧವರು ಒಂದು ಎಚ್ಚರಿಕೆಯನ್ನು ವಹಿಸಬೇಕು, ಆ ಗೆಡ್ಡೆಗಳು ಕಣ್ಣು ಉಬ್ಬಿದೆಯಾ, ಚೆನ್ನಾಗಿ ಸೊರಗಿದೆಯಾ, ಅದು ಬಹಳ ಮುಖ್ಯ. ಅದು ಹಸಿ ಹಸಿಯಾಗಿದ್ರೆ ಖಂಡಿತ ಅಂತ ಗೆಡ್ಡೆಗಳನ್ನ ನೇರವಾಗಿ ಬಿತ್ತನೆ ಮಾಡಬಾರದು. ಅಂತ ಗೆಡ್ಡೆಗಳನ್ನ ಖರೀದಿ ಮಾಡಿದ ನಂತರ ಕನಿಷ್ಠ ಒಂದು ಕೋಣೆಯಲ್ಲಿ ನೆರಳಿರುವಂತ ಕೋಣೆಯಲ್ಲಿ ಒಂದು ವಾರದಿಂದ 10 days ಅವು ಚೆನ್ನಾಗಿ ಮೊಳಕೆ ಒಡೆಯುವಷ್ಟು ಒಂದು ಕಣ್ಣು ಉಬ್ಬಿದ ಕಂಡಾಗ ಅಂತ ಗೆಡ್ಡೆಗಳನ್ನ ನಾವು ಬಿತ್ತನೆಗೆ ತಯಾರಿ ಮಾಡ್ಕೋಬೇಕು. ಆಮೇಲೆ ಈಗ ಆ ರೀತಿ ಒಂದು ತಯಾರಿ ಆದ ಮೇಲೆ ಅಂತ ಗೆಡ್ಡೆಗಳನ್ನ 1-3 days ಮುಂಚೆ ಅವುಗಳನ್ನ 40-50 grams ತೂಕದಷ್ಟು ಇರುವಂತ ಗೆಡ್ಡೆಗಳನ್ನು ಎರಡು ಭಾಗ ಮಾಡ್ಕೋಬೇಕು. ನಾವು 100 grams ಇದ್ರೆ ಅದನ್ನ ಹಾಕುವಂತ ಅವಶ್ಯಕತೆ ಇಲ್ಲ, ಸುಮ್ಮನೆ ತುಂಬಾ ಸಣ್ಣ ಗೆಡ್ಡೆಗಳು ಹಾಕುವಂತ ಬೇಡ, ಸಣ್ಣದಾಗಿ ಕೊಯ್ದು ಬಿಟ್ಟು ಅದು ಕನಿಷ್ಠ ಒಂದು 3-4 kinds ಒಂದು ಗೆಡ್ಡೆಯಲ್ಲಿ ಎರಡು ಭಾಗ ಮಾಡಿ ಅದನ್ನ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಯಾವ್ದು ಔಷಧಿ, ಉದಾಹರಣೆಗೆ ಮ್ಯಾಂಕೋಜೆಬ್, ಮ್ಯಾಂಕೋಜೆಬ್ ಇಂದ ಮೊದಲಿಂದನೂ ನಾವು ಅದನ್ನೇ ಬಳಸ್ತಾ ಇದೀವಿ. ಮ್ಯಾಂಕೋಜೆಬ್ ಮತ್ತೆ ಅದು ಜೊತೆಗೆ ಮೆಟಲಾಕ್ಸಿಲ್ ಅಂತ ಹೇಳ್ತೀವಿ, ಸದ್ಯವಾದ್ರೆ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ. ಅಂದ್ರೆ ಸ್ಪರ್ಶ ಶಿಲೀಂದ್ರನಾಶಕವಾಗಿ ಕೆಲಸ ಮಾಡ್ತದೆ, ಒಂದು ಅಂತರ್ವ್ಯಾಪಿ ಶಿಲೀಂದ್ರನಾಶಕವಾಗಿ ಕೆಲಸ ಮಾಡ್ತದೆ ಮ್ಯಾಂಕೋಜೆಬ್, ಮೆಟಲಾಕ್ಸಿಲ್. ಆಮೇಲೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ, ಸ್ಟ್ರೆಪ್ಟೋಸೈಕ್ಲಿನ್ ಅದು ಒಂದು ಬ್ಯಾಕ್ಟೀರಿಯಾ ನಾಶಕ. ಈ ಮೂರು ಶಿಲೀಂದ್ರನಾಶಕ ಮತ್ತು ಬ್ಯಾಕ್ಟೀರಿಯಾನಾಶಕಗಳನ್ನ ಬೆರೆಸಿ 2 grams ಮ್ಯಾಂಕೋಜೆಬ್, 1 grams ಮೆಟಲಾಕ್ಸಿಲ್, 1/2 grams ಸ್ಟ್ರೆಪ್ಟೋಸೈಕ್ಲಿನ್ ಅನ್ನ 1 liter ಪ್ರಮಾಣದಲ್ಲಿ ಬೆರೆಸಿ ಅದನ್ನ ಒಂದು 50 liters ಅಥವಾ 100 liters ನೀರನ್ನ ದ್ರಾವಣವನ್ನು ಮಾಡಿಕೊಂಡು ನಾವು ತಂದಂತ ಗೆಡ್ಡೆ ಏನು 1 acre ಪ್ರದೇಶಕ್ಕೆ 6 quintals ಗೆಡ್ಡೆಯನ್ನು ಶಿಫಾರಸು ಮಾಡ್ತೀವಿ. ಆ ಗೆಡ್ಡೆಗಳನ್ನ ಮೊದಲು ಕತ್ತರಿಸಬೇಕು, ಕೊಯ್ಬೇಕು. ಎರಡು ಭಾಗವನ್ನ ಮಾಡ್ಕೋಬೇಕು. ಆ ಪ್ರತಿ ಭಾಗವು ಒಂದು ಗಡ್ಡೆ ತೂಕ 40-50 ಗ್ರಾಂ ಇರ್ತದೆ. ಅಂತ ಗಡ್ಡೆಗಳನ್ನ ಈ ದ್ರಾವಣದಲ್ಲಿ ಹದ್ದಿ ಕನಿಷ್ಠ 10 ನಿಮಿಷಗಳ ಕಾಲ, ನಂತರ ಅದನ್ನ ತೆಗೆದು ಹೊರಗಡೆ ಆರಿಸ್ಬೇಕಾಗ್ತದೆ. ಆರಿಸಿದ ಮೇಲೆ ಒಂದು 2 ದಿವಸ ಹಾಗೆ ಇಡಬೇಕು. ನಾವು ಕೊಯ್ದಂತ ಭಾಗ ಸಂಪೂರ್ಣವಾಗಿ ಗಟ್ಟಿ ಆಗ್ತದೆ, ಅದು ಚುಟೀನ್ ಅಂತ ಹೇಳ್ತೀವಿ. ಅದು ಗಟ್ಟಿ ಆದ ಮೇಲೆ ಅಂತ ಗೆಡ್ಡೆಗಳನ್ನ ನಾವು ನೇರವಾಗಿ ಮಣ್ಣಿನಲ್ಲಿ ನಾವು ಬಿತ್ತನೆ ಮಾಡಿದಾಗ ಅದಕ್ಕೆ ಯಾವುದೇ ರೋಗಾಣುಗಳು ಹರಡೋದಿಲ್ಲ. ಕೆಲವು ರೈತರು ಅಸಂಪ್ರದಾಯಕ ರೀತಿಯಲ್ಲಿ ಏನ್ ಮಾಡ್ತಾರೆ, ಆ ದಿನವೇ ಕೊಯ್ತಾರೆ ಗಿಡ್ಡೆ, ಅವತ್ತೆ ತರ್ತಾರೆ, ಆ ದಿನವೇ ಕೊಯ್ತಾರೆ, ಆ ದಿನವೇ ತಗೊಂಡೋಗಿ ಮಣ್ಣಿಗೆ ಹಾಕ್ತಾರೆ. ಈಗ ಮಣ್ಣಲ್ಲಿ ಸಾಕಷ್ಟು ಕೋಟಿ ಸೂಕ್ಷ್ಮ ಜೀವಿಗಳಿರ್ತವೆ, ಅದರಲ್ಲಿ ಉಪಯುಕ್ತ ಸೂಕ್ಷ್ಮ ಜೀವಿಗಳಿರ್ತವೆ, ಕೆಲವು ಹಾನಿಕಾರಕ ಸೂಕ್ಷ್ಮ ಜೀವಿಗಳಿರ್ತವೆ. ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಗೆಡ್ಡೆಗಳಿಗೆ ಬಂದು ಕೊಳೆಯುವಂಗೆ ಮಾಡ್ತವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ, ಎರ್ವಿನಿಯ ಸಾಫ್ಟ್ ರಾಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಬರುವಂತದ್ದು, ಒಂದೆರಡು ಬಾರಿ ಮಳೆ ಜಾಸ್ತಿ ಆದಾಗ ಆ ಗೆಡ್ಡೆಗಳು ಕೊಳಿತವೆ, ಈ ಎರ್ವಿನಿಯ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ತವೆ. ಎರಡನೇದಾಗಿ ಬ್ಯಾಕ್ಟೀರಿಯಾ ರಾಲ್ಸ್ಟೋನಿ ಅಂತ ಹೇಳ್ತೀವಿ, ಇನ್ನೊಂದು ಅದು ಬ್ಯಾಕ್ಟೀರಿಯಾ ಸೊರಗು ರೋಗ ತರುವಂತದ್ದು, ಅದು ಬ್ಯಾಕ್ಟೀರಿಯಾಗಳೇ. ಇವೆರಡೂ ಎಂಟ್ರಿ ಆಗ್ತವೆ. ಕೆಲವೊಮ್ಮೆ ಈವನ್ ಶಿಲೀಂಧ್ರಗಳು ಹೋಗ್ತವೆ, ಫಿಸೇರಿಯಂ ಅಂತ ಹೇಳ್ತೀವಿ. ಈ ರೀತಿಯಾಗಿ ತೇವಾಂಶ ಜಾಸ್ತಿ ಆದಾಗ ಒಳಗಡೆ ಹೋಗಿ ಅದು ಕೊಲ್ಲುವಂತ ಸಮಯ ಇರ್ತದೆ. ಆದ್ರಿಂದ ಈ ಒಂದು ಅದ ಮಾಡ್ಕೋಬೇಕು. ಇದೊಂದು ಬೀಜೋಪಚಾರ ಏನಿದೆ ಬಹಳ ಮುಖ್ಯವಾದಂತದ್ದು, ಪ್ರತಿಯೊಬ್ಬರು ಪಾಲಿಸಿದ್ರೆ ನಮಗೆ ಬೆಳೆ ಖಂಡಿತ 90-95% ಸೇಫ್. ಇಲ್ಲ ಅಂದ್ರೆ ಖಂಡಿತ ಏನಾದ್ರೂ ಅಕಸ್ಮಾತ್ ಬಿತ್ತನೆ ಮಾಡಿದ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಳೆ ಆದಾಗ ಗೆಡ್ಡೆಗಳೆಲ್ಲ ಕೊಳಿತವೆ. ಅದಕ್ಕೆ ಅವಕಾಶ ಬೇಡ. ಈ ಬೀಜೋಪಚಾರ ಅನ್ನೋದು ಬಹಳ ಮುಖ್ಯವಾದಂತದ್ದು, ಪಾಲಿಸಬೇಕು. ತಾವು ಆಗ್ಲೇ ಹೇಳಿದ್ರಿ ಸರ್, ಕಣ್ಣು ಚೆನ್ನಾಗಿ ಬಂದಿರಬೇಕು, ಉಬ್ಬಿಯಾಗಿ ಕಣ್ಣು ಬಂದಿರಬೇಕು ಅಂತ ಹೇಳಿದ್ರಿ. ಅದೇ ರೀತಿ ಗೆಡ್ಡೆ ಸ್ವಲ್ಪ ಸ್ವರ್ಗಿರಬೇಕು ಅಂತ ಹೇಳಿದ್ರಿ. ಆ ತರದ ಗೆಡ್ಡೆನೆ ತರ್ತಾರೆ ಮಾರುಕಟ್ಟೆಯಿಂದ, ಅದನ್ನ ತಕ್ಷಣ ನಾಟಿ ಮಾಡಬಹುದ? ಇಲ್ಲ, ಆ ರೀತಿಯಾಗಿ ಆ ಸೊರಗಿರುವಂತ ಗಡ್ಡೆ ತರದ, ಆ ತರದ ಗಡ್ಡೆಗಳನ್ನ ತಂದು ಮೊಳಕೆ ಸ್ವಲ್ಪ ಉಬ್ಬಿದ್ರೆ ತಕ್ಷಣ ತಂದು ಅಂತ ಗಡ್ಡೆಗಳನ್ನ 2 ಭಾಗ ಮಾಡಿ ಮೊದಲು ಭೂಮಿ ತಯಾರಿಕೆ ಮಾಡಿರ್ಬೇಕು. ನಾನು ಈಗಾಗಲೇ ಹೇಳಿದಂತೆ ಗೊಬ್ಬರ ಎಲ್ಲ ಸೇರಿಸಿಕೊಂಡಿರ್ಬೇಕು, ಜೈವಿಕ ಗೊಬ್ಬರಗಳು ಸೇರಿಸಿರ್ಬೇಕು, ಸಾಧ್ಯವಾದ್ರೆ ಒಂಗೆ ಹಿಂಡಿ 300 ಕೆಜಿಯಷ್ಟು ಪ್ರತಿ ಎಕರೆಗೆ ಸೇರಿಸಬೇಕು. ಇವೆಲ್ಲ ಮಾಡೋದ್ರಿಂದ ಮಣ್ಣಿನಿಂದ ಬರುವಂತ ರೋಗಗಳು ಕಡಿಮೆ. ಆ ರೀತಿ ಮಾಡಿ ಆ 2 ಭಾಗವನ್ನ ಮಾಡಿಕೊಂಡು ಆ ದಿನವೇ ಅವುಗಳಿಗೆ ಏನು ನಾನು ತಿಳಿಸಿದಂತ ಶಿಲೀಂಧ್ರ ನಾಶಕಗಳು ಮತ್ತು ಬ್ಯಾಕ್ಟೀರಿಯಾ ನಾಶಕವನ್ನ ದ್ರಾವಣದಲ್ಲಿ ಹದ್ದಿ ಆರಿಸ್ಬಿಟ್ಟು 2 ದಿವಸ ನಂತರ ಬಿತ್ತನೆ ಮಾಡಬಹುದು. ತಂದು ತತ್ಕ್ಷಣ ಮಾಡೋದ್ರಿಂದ ಒಂದ್ 2 ದಿವಸ ಮಾಡಿದ ಕೊಯ್ದಂತ ಭಾಗ ಗಟ್ಟಿ ಆಗ್ತದೆ. ಕೊಯ್ದಂತ ಭಾಗ ಗಟ್ಟಿಯಾದಾಗ ಅಲ್ಲಿ ಯಾವುದೇ ರೋಗಾಣುಗಳು ಗೆಡ್ಡೆ ಒಳಗಡೆ ಹೋಗೋದಿಲ್ಲ. ಅದು ನಮಗೆ ನಾನು 2 ದಿವಸ ಇಡಬೇಕು ಅಂತ ಹೇಳ್ತಾ ಇದ್ದೀನಿ. 2 ದಿವಸ ಇಟ್ಟಾಗ ನಮಗೆ ಆ ಗೆಡ್ಡೆ ಒಂದು ಸದೃಢವಾಗಿರ್ತದೆ, ಬಿತ್ತನೆ ಮಾಡಿದ ತಕ್ಷಣ ಮೊಳಕೆ ಬರ್ತದೆ ಚೆನ್ನಾಗಿ, ಅದು ಮಾಡ್ಕೋಬೇಕಾಗ್ತದೆ. ಈಗ ಬೀಜೋಪಚಾರ ಮಾಡಿದಂತ ಗೆಡ್ಡೆಗಳನ್ನ ಎಲ್ಲಿ ಇಡಬೇಕು ಮತ್ತೆ ಹೇಗಿಡಬೇಕು? ಬೀಜೋಪಚಾರ ಮಾಡಿದ ನಂತರ ಆ ಗೆಡ್ಡೆಗಳನ್ನ ಒಂದು ಕೋಣೆಯಲ್ಲಿ ನೆರಳಿನಲ್ಲಿ ಆರಿಸಬೇಕಾಗ್ತದೆ. ನೆರಳಿನಲ್ಲಿ ಹಾಕ್ಬಿಟ್ರೆ ಸಾಕು, ಸಂಪೂರ್ಣವಾಗಿ ಆರ್ಕೊಳ್ತದೆ. ಆಮೇಲೆ ಅದನ್ನೇನು ಬಯೋಕೆಮಿಕಲ್ ಅಂತ ಹೇಳ್ತೀವಿ, ಅದನ್ನ ರಾಸಾಯನಿಕವಾಗಿ ಭೌತಿಕವಾಗಿ ಅದು ಸದೃಢವಾಗ್ತದೆ, ಕೆಮಿಕಲಿ ಮತ್ತು ಫಿಸಿಕಲಿ ಆಕ್ಟಿವ್ ಆಗ್ತದೆ. ನಾವು ಅದ ಹಾಕಿದ ತಕ್ಷಣ ಸಮಾನವಾಗಿ ಮೊಳಕೆ ಬರ್ತದೆ. ನಾವು ಒಂದೊಂದು ಸಾರಿ ಏನಾಗುತ್ತೆ, ಆ ಅದ ಮಾಡ್ಲಿಲ್ಲ ಅಂತಂದ್ರೆ ಅದು ಒಂದೇ ಸಮನೆ ಮೊಳಕೆ ಬರೋದಿಲ್ಲ ಭೂಮಿಗೆ ಹಾಕಿದಾಗ. ನಾವು ಎಲ್ಲೂ ಈ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಹರಡಿದ್ರೆ 1-2 ದಿವಸ ಸಂಪೂರ್ಣವಾಗಿ ಎಲ್ಲ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಕೊಯ್ಯುವಂತ ಏನಿದೆ, ನಾವು ಬೆಳೆ ಶರೀರ ಶಾಸ್ತ್ರದ ಪ್ರಕಾರ ಹೇಳ್ತೀವಿ, ಒಂದ್ ಸಾರಿ ಯಾವುದೇ ಗೆಡ್ಡೆಯನ್ನ ಕೊಯ್ದಾಗ ಆ ಡ್ಯಾಮೇಜ್ ಆಗಿ ಹೂಂಡ್ ಇಥಿಲಿನ್ ಅಂತ ಹೇಳ್ತೀವಿ, ಆ ಇಥಿಲಿನ್ ಅನ್ನೋದು ಅಂಶ ಒಂದು ಮೊಳಕೆ ಬರ್ಲಿಕ್ಕೆ ಪ್ರಚೋದನ ಮಾಡುತ್ತೆ ಸಮಾನವಾಗಿ. ಅದಕ್ಕೆ ಒಂದು ಕೊಯ್ದಿದ ಒಂದ್ 2 ದಿವಸ ಗೆಡ್ಡೆಗಳನ್ನ 2 ಭಾಗ ಮಾಡಿ ಕತ್ತರಿಸಿದ 2-3 ದಿವಸಕ್ಕೆ ಅದನ್ನ ಹಾಗೆ ಇಟ್ಟರೆ ಎಲ್ಲವೂ ಒಂದು ಏನು ಕಣ್ಣು ಹೊಡಿಲಿಕ್ಕೆ ಅಥವಾ ಉಬ್ಲಿಕ್ಕೆ ಪ್ರಚೋದನೆ ಆಗ್ತದೆ ಒಳಗಡೆ. ಆಗ ನಮಗೆ ಒಂದು ಸಮಾನವಾಗಿ ಒಂದು ಮೊಳಕೆ ಹೊಡಿಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಈಗ ಗಡ್ಡೆಗಳನ್ನ ತಂದ ಮೇಲೆ ಒಂದು 8-10 ದಿವಸ ನಾವು ಇಡಬೇಕು ಅಂತ ಹೇಳಿದ್ರಿ. ಹೌದು. ಸಾಮಾನ್ಯವಾಗಿ ಆಲೂಗಡ್ಡೆ ಗುಣ ಹೇಗಪ್ಪ ಅಂತ ಅಂತಾರೆ, ಒಂದು ಕಡೆ ಇಟ್ಟಾಗ ಸ್ವಲ್ಪ ಕರಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ನಿಟ್ಟಿನಲ್ಲಿ ಪ್ರತಿ ದಿವಸ ಏನಾದ್ರೂ ಕೈ ಆಡ ಅಂತದ್ದು ಮಾಡಬೇಕು ಹೇಗೆ, ಮತ್ತೆ ಎಷ್ಟು ತೆಳುವಾಗಿ ನಾವು ಅದನ್ನ ಆರ್ಲಿಕ್ಕೆ? ತೆಳುವಾಗಿ ಹರಡ್ರೆ ಈ ಸಮಸ್ಯೆ ಬರುವುದಿಲ್ಲ. ನಾವು ರಾಶಿ ಹಾಕೋದಾಗ್ಲಿ ಇಲ್ಲ ಒಂದು 1/2 ಅಡಿ 1 ಅಡಿ ಹಾಕಿದ್ರೆ ಒಂದ್ರ ಮೇಲೊಂದೇ ಚೀಲದಲ್ಲೇ ಇಡುವಂತ ಸಂದರ್ಭಗಳು ಕೂಡ ಇರ್ತವೆ. ಅವಶ್ಯಕತೆ ಬೇಕಿಲ್ಲ. ಇಲ್ಲ ಕ್ರೇಟ್ಸ್ ಅಲ್ಲಿ ಇಡಬೇಕು, ಕ್ರೇಟ್ಗಿಂತ ನೆಲದಲ್ಲಿ ಹಾಕ್ಬಿಟ್ರೆ ಸಾಕು. ಬೀಜೋಪಚಾರ ಮಾಡಿ ನೆಲದಲ್ಲಿ ತೆಳುವಾಗಿ ಹರಡ್ಬಿಟ್ರೆ ಅದರಿಂದ ಯಾವುದೇ ಸಮಸ್ಯೆ ಇಲ್ಲ. ಗಾಳಿ ಆಡುವಂತ ಪ್ರದೇಶ ಇರಬೇಕು, ಯಾವುದೋ ಒಂದು ಕತ್ತಲೆ ಕೋಣೆಯಲ್ಲಿ ಹಾಕುವಂತದ್ದು ಬೇಡ. ಸ್ವಲ್ಪ ಬೆಳಕಿರುವಂತ ಜಾಗದಲ್ಲಿ ಗಾಳಿ ಆಡುವಂತ ಪ್ರದೇಶದಲ್ಲಿ ಹಾಕಿದ್ರೆ ಗೆಡ್ಡೆಗಳು ಚೆನ್ನಾಗಿ ಅದುವಾಗಿ ಚೆನ್ನಾಗಿ ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲ ಅಂದ್ರೆ ನಾವು ಒಂದ್ರ ಮೇಲೆ ಒಂದಾಗದ ಕೆಳಗಡೆ ಇರುವಂತವು ಗಾಳಿ ಆಡದೆ ಕೊಳೆಯುವಂತ ಸಮಸ್ಯೆ ಜಾಸ್ತಿ ಇರ್ತದೆ. ಇಷ್ಟು ದಿವಸ ನಮ್ಮ ಕೃಷಿಕರು ಈ ಗಡ್ಡೆಗಳನ್ನ ಬಿತ್ತನೆಯನ್ನ ಮಾಡ್ತಿದ್ರು, ಈಗ ತಮ್ಮ ಕೇಂದ್ರದ ವತಿಯಿಂದ ಸಸಿಗಳನ್ನ ಬಿತ್ತನೆ ಮಾಡಲಿಕ್ಕೆ ಅಥವಾ ನಾಟಿ ಮಾಡಲಿಕ್ಕೆ ದೊರಕಿಸ್ಕೊಡ್ತಾ ಇದ್ದೀರಾ. ಸಸಿಗಳನ್ನ ತಂದ ಮೇಲೆ ಸಸಿಗಳನ್ನ ನಾಟಿ ಮಾಡುವ ಮುನ್ನ ಹೇಗೆ ಬೀಜೋಪಚಾರವನ್ನ ಮಾಡಬೇಕು, ಯಾವುದರಿಂದ ಬೀಜೋಪಚಾರವನ್ನ ಮಾಡಬೇಕಾಗುತ್ತೆ? ಈ ನವೀನ ತಂತ್ರಜ್ಞಾನ ಏನಿದೆ, ಆಲೂಗಡ್ಡೆ ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳ ಇಂದ ಒಂದು ಬೀಜೋತ್ಪಾದನೆ ಮಾಡುವಂಥದ್ದು. ಈಗ ಒಂದು ವಿಚಾರ, ಈಗ ಈ ಪ್ರಸ್ತುತ ವರ್ಷದಲ್ಲಿ ಮುಂಗಾರು ಹಂಗಾಮಿನಲ್ಲಿ 2800 ರೂಪಾಯಿ ಕ್ವಿಂಟಲ್ಗೆ ನಿಗದಿಯಾಗಿದೆ. ಮುಂದೆ ನಮ್ಮ ರೈತರು ಆ ರೀತಿಯಾದ ಹೆಚ್ಚಿನ ಬೆಲೆ ಕೊಡುವಂತ ಅವಶ್ಯಕತೆ ಇಲ್ಲ. ಬೆಲೆಗೆ ನಾವು ಆಲೂಗಡ್ಡೆಯನ್ನ ನಾವು ಖರೀದಿ ಮಾಡಿ ಬಿತ್ತನೆ ಮಾಡುವಂತದ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳನ್ನ ಏನು ನಾವು ಹೊಸ ತಂತ್ರಜ್ಞಾನವನ್ನ ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಿಂದ ಇವತ್ತು ಅಭಿವೃದ್ಧಿಪಡಿಸಿದೀವಿ. ರೈತರು ಈ ಸಸಿಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಕೊಂಡ್ಕೊಂಡು ಇವರು ಒಂದು ಎಕರೆ ಪ್ರದೇಶಕ್ಕೆ ಏನು ಒಂದು ಕಾರ್ಬನ್ ಡೈಸಿಮ್ ಅಂತ ಹೇಳ್ತೀವಿ ಅಥವಾ ಸಾಫ್ ಅಂತ ಹೇಳ್ತೀವಿ, ಕಾರ್ಬನ್ ಡೈಸಿಮ್ ಪ್ಲಸ್ ಅದರಲ್ಲಿ ಮ್ಯಾಂಕೋಸಿಬ್ ಇರುತ್ತೆ, ಈ ಎರಡು ಶಿಲೀಂದ್ರನಾಶಕಗಳಿರ್ತವೆ. ಆ ಶಿಲೀಂದ್ರನಾಶಕದ ದ್ರಾವಣದಲ್ಲಿ 2 ಗ್ರಾಮ್ನಷ್ಟು ಪ್ರತಿ ಲೀಟರ್ಗೆ ಹಾಕ್ಬಿಟ್ಟು ಈ ಸಸಿಗಳನ್ನು ಹೆಚ್ಚಬೇಕು, ಬೇರೋಪಚಾರ ಮಾಡ್ಬೇಕಾಗ್ತದೆ. ಬೇರೋಪಚಾರ ಅದು ಟ್ರೇಗಳಲ್ಲಿ ನಾವು ಏನು ತಬಕಗಳು ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ಪ್ರೋಟ್ರೇಸ್, ಅವುಗಳಲ್ಲಿ 98 ಸಸಿಗಳಿರ್ತವೆ. ಅಂತ ಸಸಿಗಳನ್ನ ತೆಗೆದುಕೊಂಡ್ಬಂದು ರೈತ ಬಾಂಧವರು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಸಸಿಗಳನ್ನ ಬೇರೋಪಚಾರವನ್ನ ಮಾಡ್ಬೇಕು. ಈ ದ್ರಾವಣದಲ್ಲಿ ಮ್ಯಾಂಕೋಸಿಬ್ ಕಾರ್ಬನ್ ಡೈಸಿನ್ ಇರುವಂತ ಒಂದು ದ್ರಾವಣದಲ್ಲಿ ಬೇರೋಪಚಾರ ಮಾಡಿ ಅವುಗಳನ್ನ ಸಾಲಿಂದ ಸಾಲಿಗೆ 2 ಅಡಿ ಅಂತರವನ್ನ ಕೊಟ್ಟು ಒಂದು ಸಸಿಯನ್ನ 20 ಸೆಂಟಿಮೀಟರ್ ಅಥವಾ 3/4 ಅಡಿಗೆ ಒಂದು ಅಂತರ ಕೊಟ್ಟು ಸಸಿಯಿಂದ ಸಸಿಗೆ ಟೊಮ್ಯಾಟೊ ನಾವು ಯಾವ ರೀತಿಯಾಗಿ ನಾಟಿ ಮಾಡ್ತೀವೋ ಅದೇ ರೀತಿಯಾಗಿ ನಾಟಿ ಮಾಡಿದ್ರೆ ನಮ್ಗೆ ಅತ್ಯುತ್ತಮವಾಗಿ ಬರ್ತದೆ. ಬಟ್ ಮುಂಜಾಗ್ರತಾ ಕ್ರಮವಾಗಿ ನಾವು ಇದಕ್ಕೂ ಸಹ ಬೇರುಪಚಾರ ಮಾಡಬೇಕಾಗ್ತದೆ. ಮಾಡದಿರ ಹಾಗೆ ಯಾಕಂದ್ರೆ ಸಾಕಷ್ಟು ಶಿಲೀಂದ್ರನಾಶಕಗಳು ಮತ್ತು ಬ್ಯಾಕ್ಟೀರಿಯಾಗಳು ಭೂಮಿಯಲ್ಲಿರ್ತವೆ, ಅವು ತೇವಾಂಶ ಜಾಸ್ತಿ ಆದಾಗ ಒಂದು ಕಾಂಡ ಕೊಳೆಯುವಂತ ಸಮಸ್ಯೆ ಜಾಸ್ತಿ ಇರ್ತದೆ. ಅದಕ್ಕೆ ಇದೊಂದು ಮಾಡಬೇಕಾಗ್ತದೆ. ಬೇರುಪಚಾರ ಮಾಡ್ತಕ್ಕಂಥದ್ದು ಹೇಗೆ? ಬೇರುಪಚಾರ ಅಂದ್ರೆ ಈಗ ಏನು ತಬಕಗಳಿಂದ 2 ರೀತಿಯಾಗಿ ಮಾಡಬಹುದು. ಒಂದು ಆ ಒಂದು ಬೇರು ಬಿಟ್ಟಿರುವಂತಹ ಸಸಿಗಳನ್ನ ನೇರವಾಗಿ ತಬಕಗಳಿಂದ ಕಿತ್ತು ದ್ರಾವಣದಲ್ಲಿ ಹದ್ದಿ ನೆಟ್ಟಬಹುದು. ಒಂದು ತಕ್ಷಣ ನಾಟಿ ಮಾಡಬಹುದು ಮಾಡಬಹುದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಟ್ಟು ಭೂಮಿ ತಯಾರಿಕೆ ಆಗಿರಬೇಕು. ಆಮೇಲೆ ಸಾಕಷ್ಟು ನೀರಿರಬೇಕು. ಆ ನೀರು ಮೊದಲನೇ ಬಾರಿಗೆ ಒಂದು ಏನು ಸಸಿಗಳನ್ನ ನಾಟಿ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಕಾಲುವೆಯಲ್ಲಿ ನೀರು ಬಿಟ್ಕೊಂಡು ನಾಟಿ ಮಾಡಿದ್ರೆ ಬಹಳ ಚೆನ್ನಾಗಿ ಎಲ್ಲಾ ಗಿಡಗಳು ಅಂಟ್ಕೊಳ್ತವೆ. ಕೆಲವರು ಮಳೆಯಾಶ್ರಿತೆಯಲ್ಲಿ ಚೆನ್ನಾಗಿ ಮಳೆ ಆದಾಗ ನಾವು ಇಲ್ಲಿ ಹಾಕ್ಬೇಕಾಗ್ತದೆ. ಹಿಂದಿನ ದಿನ ಮಳೆ ಆಗಿದೆಯಪ್ಪ ಅಂದ್ರೆ ಮರುದಿನ ನಾವು ಹೆಚ್ಚು ತೇವಾಂಶ ಇದ್ದಾಗ ಹಾಕಿದ್ರೆ ಚೆನ್ನಾಗಿ ಯಾವ ಸಸಿನೂ ಹೋಗೋದಿಲ್ಲ. ಆಮೇಲೆ ವಾತಾವರಣ ತಂಪಾಗಿರಬೇಕು, ತುಂಬಾ ಬಿಸಿಲಿನಿಂದ ಕೂಡಿರಬಾರ್ದು. ಇಲ್ಲವಾದಲ್ಲಿ ತುಂಬಾ ಬಿಸಿ ಇದೆಯಪ್ಪ ವಾತಾವರಣದಲ್ಲಿ ಮಳೆ ಇಲ್ಲ ಅಂತವರು, ಯಾರಿಗೆ ಸಂರಕ್ಷಿತ ನೀರಾವರಿ ಇಲ್ಲ ಅಂತವರು ಸ್ವಲ್ಪ ಕಾಯಬೇಕಾಗ್ತದೆ. ಇವೆಲ್ಲ ಬಹಳ ಮುಂಜಾಗ್ರತಾ ಕ್ರಮಗಳು. ಸಸಿ ಇಂದ ಒಂದು ಬೀಜೋತ್ಪಾದನೆ ಮಾಡುವಂತ ಒಂದು ಆಸಕ್ತ ರೈತರು ದಯವಿಟ್ಟು ಈ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಇಲ್ಲವಾದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾವು ಅಥವಾ ಆ ಸಸಿಗಳನ್ನ ಆ ತಬಕಗಳಿಗೆ ನೇರವಾಗಿ ಏನು ರೋಸ್ ಕ್ಯಾನ್ಗೆ ದ್ರಾವಣವನ್ನ ಬೆರೆಸ್ಕೊಂಡು ನೇರವಾಗಿ ತಬಕಗಳಿಗೆ ಹಾಕಬಹುದು. ಆ ಪ್ರೋಟ್ರೇಸ್ ಮೇಲೆ ನೀರನ್ನ ಡ್ರೆಂಚ್ ಮಾಡೋದು ಅಂತ ಹೇಳಿ, ಡ್ರೆಂಚ್ ಮಾಡಿಬಿಟ್ರೆ ಔಷಧಿಯನ್ನ ನೇರವಾಗಿ ತಬಕಗಳನ್ನ ತೆಗೆದುಕೊಂಡೋಗಿ ನೇರವಾಗಿ ಹಂಗೆ ನಾಟಿ ಮಾಡುವಂತದ್ದು ಪದ್ಧತಿ ಇದೆ, ಮಾಡಬಹುದಾಗಿದೆ. ಆ ತರ ನಾವು ನಾಟಿಯನ್ನ ಮಾಡಬಹುದಾಗಿದೆ. ಹೌದು ಹೌದು ಸರ್. ಆಲೂಗಡ್ಡೆ ಸಸಿಗಳನ್ನ ನಾಟಿ ಮಾಡೋದೇ ಆದ್ರೆ 1 ಎಕರೆಗೆ ಎಷ್ಟು ಸಸಿಗಳು ಬೇಕಾಗುತ್ತೆ? ಈಗ ಈ ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳನ್ನ ಒಂದು ನಾವು ಈಗಾಗಲೇ 1 ಎಕರೆ ಪ್ರದೇಶಕ್ಕೆ 30,000 ಸಸಿಗಳನ್ನ ಶಿಫಾರಸು ಮಾಡಿದ್ದೇವೆ. 30,000 ಸಸಿಗಳನ್ನ 1 ಎಕರೆ ಪ್ರದೇಶಕ್ಕೆ ಶಿಫಾರಸನ್ನ ಮಾಡ್ತಾ ಇದ್ದೇವೆ. ಈಗ ನಾವು ಇದರಲ್ಲಿ ಅತಿ ಹೆಚ್ಚು ಇಳುವರಿ ಬರುವಂತದ್ದು ನಾವು ಈಗಾಗಲೇ ಸಂಶೋಧನೆ ಮೂಲಕ ನಾವೀಗ ಖಾತರಿಯಾಗಿದೆ. ಸಾಕಷ್ಟು ರೈತರಿಗೆ 250-300 ರೈತರು ಹಾಸನ ಜಿಲ್ಲೆಯಲ್ಲಿ ಇವತ್ತು ಈ ಆಲೂಗಡ್ಡೆನ ಬೆಳೆದು ಒಂದು ಉತ್ತಮವಾಗಿ ಇಳುವರಿ ಪಡೆದಿರುವಂತದ್ದು ಖಾತರಿಯಾಗಿದೆ. ಕಳೆದ ವರ್ಷ ಎಲ್ಲ ನೋಡಿದೀವಿ ನಾವು ಈಗಾಗಲೇ. ಹೌದು, ಈಗ ಈ ಒಂದು ಮುಂಗಾರು ಹಿಂಗಾಮ್ಗೆನೆ ಈಗ 5,000 ಚೀಲಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ರೈತರೇ ಬೆಳೆದಿರುವಂತದ್ದು ಬಿತ್ತನೆಗೆಡ್ಡೆಗಳು ಈ ಅಂಗಾಂಶ ಕೃಷಿ ಸಸಿಗಳನ್ನ ಬಳಸ್ಕೊಂಡು ಈಗ ರೈತರೇನೆ 5,000 ಸಸಿಗಳನ್ನ ಕೇವಲ 2,500 ಪ್ರತಿ ಕ್ವಿಂಟಾಲ್ಗೆ ಖರೀದಿ ಮಾಡಿ ಇವತ್ತು ಮತ್ತೊಮ್ಮೆ ಬಿತ್ತನೆ ಗೆಡ್ಡೆಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಖರೀದಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ನವೀನ ತಂತ್ರಜ್ಞಾನದಲ್ಲಿ ಈಗಾಗಲೇ ಈ ತಂತ್ರಜ್ಞಾನ ಇತ್ತೀಚಿನ ಒಂದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಲಯ ಸಂಶೋಧನಾ ಒಂದು ಮೀಟಿಂಗ್ನಲ್ಲಿ ಈ ತಂತ್ರಜ್ಞಾನವನ್ನು ಅಂಗೀಕಾರ ಆಗಿದೆ, ಶಿಫಾರಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಶಿಫಾರಸ್ ಆಗಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ, ರೈತರು ಈ ತಂತ್ರಜ್ಞಾನವನ್ನು ಅಳವಡಿಸ್ಕೋಬಹುದು. ಅಷ್ಟೊಂದು ನಮಗೆ ಆಸಕ್ತಿ ಇಲ್ಲ ಅಂದ್ರೂ ಕನಿಷ್ಠ ಪ್ರತಿಯೊಬ್ಬ ರೈತರು ಒಂದು 10 ಗುಂಟೆ ಪ್ರದೇಶದಲ್ಲಿ ತಿನ್ನುವ ಆಲೂಗಡ್ಡೆನ APMCಯಿಂದ ತಂದು ಹಾಕೊಳ್ತಾರೆ. ಇದ್ರ ಪಕ್ಕದಲ್ಲಿ ಒಂದು 10 ಗುಂಟೆ ಅಷ್ಟು ಹಾಕೊಂಡ್ರೆ ಕನಿಷ್ಠ 10 ಗುಂಟೆಯಿಂದ ನಾವು ರೈತರು ಹೆಚ್ಚು ಕಡಿಮೆ ಒಂದು 12 ಕ್ವಿಂಟಾಲ್ನಷ್ಟು ಗೆಡ್ಡೆಗಳನ್ನು ಉತ್ಪಾದನೆ ಮಾಡಬಹುದು. 10 ಗುಂಟೆ ಪ್ರದೇಶದಲ್ಲಿ ಹಾಕೊಂಡ್ರೆ 7,500 ಬೇಕಾಗ್ತದೆ 10 ಗುಂಟೆಗೆ, ಇಲ್ಲ ಎಕರೆಗೆ 30,000. ಇವತ್ತು ತೋಟಗಾರಿಕೆ ಇಲಾಖೆಯಿಂದನೂ ಇವತ್ತು ರಿಯಾಯಿತಿ ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಒಂದು ಸಸಿಯ ಬೆಲೆ ಎಷ್ಟಿದೆ? 1 ರೂಪಾಯಿ ಇದೆ. 1 ರೂಪಾಯಿ, 1 ರೂಪಾಯಿ ಅಷ್ಟು ಮಾಡಿದ್ದೇವೆ ಈಗ, ಯಾಕಂದ್ರೆ ಖರ್ಚು ವೆಚ್ಚಗಳಿದೆ. ಈ ಒಂದು ಸಸಿ ಬೇಕಾದ್ರೆ ಮಾಡುವಂತ ರೈತರು ಸಹ ಮುಂದೆ ಬಂದು ಒಂದು ನರ್ಸರಿಯನ್ನ ಮಾಡಬಹುದು, ಪ್ರಾರಂಭ ಮಾಡಿಕೊಂಡು ಮಾಡಬಹುದು. ನಾವು ವೈಜ್ಞಾನಿಕ ಸಲಹೆಯನ್ನು ನೀಡ್ತೇವೆ. ಈಗ 1 ರೂಪಾಯಿ ಹೆಂಗೆ ಅಂದ್ರೂ 1 ಎಕರೆಗೆ 30,000 ರೂಪಾಯಿ ಖರ್ಚು ಬರುತ್ತೆ. ಸಸಿಗಳಿಗೆ 30,000 ಆಗುತ್ತೆ. 30,000 ಆಗುತ್ತೆ. ನೀವಾಗ್ಲೇ ಹೇಳಿದ್ರಿ ನಮ್ಮ ಗಡ್ಡೆ ಆದ್ರೆ ಒಂದು 6 ಕ್ವಿಂಟಾಲ್ ಸಾಕಾಗುತ್ತೆ ಅಂತ ಹೇಳಿ, ಈಗ 2,800 ರೂಪಾಯಿ ಅಂತ ಅಂದ್ರೂ ಕೂಡ 16,800 ರೂಪಾಯಿ ಗಡ್ಡೆಗೆ ಸಾಕಾಗುತ್ತೆ. ಹೌದು, ಇಲ್ಲಿ ಒಂಚೂರು ಜಾಸ್ತಿ ಆಗುತ್ತಲ್ಲ ಸಸಿ? ಜಾಸ್ತಿ ಆಗುತ್ತೆ, ಬಟ್ ಇದರಲ್ಲಿ ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ನೆಕ್ಸ್ಟ್ ನಾವು ಭವಿಷ್ಯದಲ್ಲಿ ಬಿತ್ತನೆ ಗಡ್ಡೆಯಾಗಿ ಒಂದು ನಿರ್ದಿಷ್ಟ ಬೆಲೆ ಫಿಕ್ಸ್ ಮಾಡಿದೀವಿ. ಈಗ 3,000 ಅಂತ ಈಗಾಗಲೇ ನಾವು ನಮ್ಮ ಒಂದು ಯೂನಿವರ್ಸಿಟಿ ಶಿಫಾರಸ್ ಮಾಡಿದ್ವಿ, ಇದ್ರ ಬೆಲೆ ಒಂದು ನಿಗದಿ ಮಾಡಿ ಅಂತೇಳಿ. ಇವತ್ತು 3,000 ಸಿಕ್ಕಿದ್ರೆ ಕನಿಷ್ಠ 80 ಕ್ವಿಂಟಾಲ್ ಬಂದ್ರು ಒಂದು ಎಕರೆ ಪ್ರದೇಶಕ್ಕೆ, ಒಂದು 240,000 ರೂಪಾಯಿ. ತಿನ್ನಗಡ್ಡೆಗೆ ಅವ್ರಿಗೆ 1,500 ಸಿಕ್ಕಿದ್ರು ಹೆಚ್ಚೆಚ್ಚು ರೈತ. ಇವತ್ತು ಇದಕ್ಕೆ 2,500-3,000 ಸಿಗ್ಲಿ, 2,500 ಸಿಗ್ಲಿ, ರೈತನಿಗೆ ಅತ್ಯುತ್ತಮವಾದ ಲಾಭ. ಆಮೇಲೆ ನಿಗದಿಯಾಗಿರ್ತದೆ ಬೆಲೆ, ಅದರಿಂದ ನಿಗದಿ ಬೆಲೆ ಆಗಿರೋದ್ರಿಂದ ಅವರಿಗೆ ಬಹಳ ಲಾಭ ಇದೆ. ಇದರಿಂದ ಅದರಲ್ಲಿ ಕಾಂಪೆನ್ಸೇಟ್ ಆಗ್ತದೆ. ನಾವು ಹೆಚ್ಚಿನ ಒಂದು 10,000 ರೂಪಾಯಿ ಜಾಸ್ತಿ ವ್ಯಯ ಮಾಡ್ತೀವಿ. ಈಗ ತೋಟಗಾರಿಕೆ ಇಲಾಖೆಯಿಂದ ಬೇರೆ ಪ್ರತಿ ಎಕರೆಗೆ ಒಂದು 30,000 ರೂಪಾಯಿ ಸಬ್ಸಿಡಿ ಕೊಡ್ಲಿಕ್ಕೂ. 30,000 ಅಂದ್ರೆ ಆಲ್ಮೋಸ್ಟ್ ಈ ಗಿಡಗಳೆಲ್ಲ ಉಚಿತವಾಗಿ ಸಿಗ್ದಂಗೆ ಆಗ್ತದೆ. ಆದ್ರಿಂದ ಏನಂದ್ರೆ ಈ ಒಂದು ಅಂಗಾಂಶ ಕೃಷಿ ಕುಡಿಕಾಂಡ ಸಸಿಗಳನ್ನ ಯಾರು ಹಾಕ್ಲಿಕ್ಕೆ ಬಯಸ್ತಾರೆ ಬೇರು ಸಸಿಗಳನ್ನ, ಅಂತ ರೈತರು ಸ್ವಲ್ಪ ಒಂದು ಪ್ರಗತಿಪರರಾಗಿ ಚಿಂತನೆ ಮಾಡಬೇಕು. ಅದರ ನಿರ್ವಹಣಾ ಕ್ರಮಗಳಾಗಿರ್ಬೋದು, ಅದನ್ನು ಬಿತ್ತನೆ ಮಾಡಬೇಕಾದ್ರೆ ಆ ಭೂಮಿ ಹದ ಮಾಡೋದಾಗ್ಲಿ, ಗೊಬ್ಬರಗಳು ಹಾಕೋದಾಗಿರ್ಬೋದು, ಆಮೇಲೆ ಹಿಂದೆ ಯಾವುದೇ ಸೊಲನೇಷಿಯಸ್ ಅಂತ ಹೇಳ್ತೀವಿ ಆ ಜಾತಿಗೆ ಸೇರಿದಂತ ಬೆಳೆಗಳನ್ನ ಹಿಂದೆ ಬೆಳೆದಿರಬಾರದು. ಭೂಮಿ ಆರೋಗ್ಯವಾಗಿರ್ಬೇಕು, ಫಲವತ್ತತೆಯಿಂದ ಇರಬೇಕು. ಬೆಳೆದಲ್ಲಿ 120 ಕ್ವಿಂಟಾಲ್ ಬೆಳೆಯಷ್ಟು ಸಾಮರ್ಥ್ಯ ದಿಕ್ಕಿದೆ. ನಾನು ಕನಿಷ್ಠ ಹೇಳ್ತಾ ಇದ್ದೇನೆ 70-80 ಕ್ವಿಂಟಾಲ್ ರೈತರು ಬೆಳೆಯಬಹುದು, ಬೆಳಿಬಹುದಾಗಿದೆ. 120 ಕ್ವಿಂಟಾಲ್ ತನಕ ಇಳುವರಿಯನ್ನು ಪಡೀಲಿಕ್ಕೆ ಆ ಸಾಮರ್ಥ್ಯ ಕೊಡುವಷ್ಟು ಸಾಮರ್ಥ್ಯ ಈ ತಳಿಗಿದೆ. ಈ ಒಂದು ಹೊಸ ತಂತ್ರಜ್ಞಾನದಲ್ಲಿ ರೈತರು ಅಪೇಕ್ಷಿಸಿದಂತ ತಳಿಗಳನ್ನು ಬೆಳೆಯುವುದು. ಉದಾಹರಣೆಗೆ ಇದುವರೆಗೂ ಕುಫ್ರಿ ಜ್ಯೋತಿ ತಳಿಯನ್ನು ಬೆಳೀತಾ ಇದೀವಿ, ಯಾಕೆಂದ್ರೆ ಕುಫ್ರಿ ಹಿಮಾಲಯನ್ ತಳಿಗೆ 1 ಕ್ವಿಂಟಾಲ್ 3,000 ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಗೆಡ್ಡೆ ಜಲಂಧರಿಂದ ಬಂದಂತ ಗೆಡ್ಡೆಗಳು, ಅವುಗಳ ಲಭ್ಯತೆ ಕಡಿಮೆ ಇದೆ. ಯಾಕೆಂದ್ರೆ ಈ ಹೊಸ ತಂತ್ರಜ್ಞಾನದಲ್ಲಿ ನಾವು ಅಪೇಕ್ಷಿಸಿದಂತ ತಳಿಗಳನ್ನೆಲ್ಲ ಬೆಳಿಬಹುದು, ಅಷ್ಟು ಅವಕಾಶ ಇದರಲ್ಲಿದೆ. 1.5 ವರ್ಷದಲ್ಲಿ ನಾವು ಹಾಸನ ಮತ್ತು ಏನು ಚಿಕ್ಕಮಗಳೂರು ಚಾಮರಾಜನಗರ ಈ ಭಾಗ ಏನಿದೆ ಇದು ಒಂದು ಹೇಳಿ ಮಾಡಿಸಿದಂತ ಒಂದು ವಾತಾವರಣ ಅಂತ ಹೇಳ್ತೀನಿ. 2 ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಸತತವಾಗಿ ರೈತರು ಒಂದು ಬೀಜೋತ್ಪಾದನೆ ಮಾಡಿದ್ರೆ ದೊಡ್ಡ ಉದ್ಯಮವಾಗಿ ಇದು ಮಾರ್ಪಾಟಾಗ್ತದೆ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನಿಮ್ಮ ಫೋನ್ ಸಂಖ್ಯೆ 9481031345. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9481031445. ಒಳ್ಳೆದು ಡಾಕ್ಟರ್ ಅಮರನಂಜುಂಡೇಶ್ವರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆಯ ಬೀಜೋಪಚಾರ, ಬಿತ್ತನೆ ಹಾಗೂ ನಾಟಿಯ ವಿಧಾನಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಲೂಗೆಡ್ಡೆಯ ಬೀಜೋಪಚಾರ, ಬಿತ್ತನೆ ಹಾಗೂ ನಾಟಿ ವಿಧಾನ ಈ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಎಚ್ ಅಮರನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಹಾಸನ. ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. 6:51 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ತಾವುಗಳು ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452558 ಎಸ್ಟಿಡಿ ಕೋಡ್ ಸಂಖ್ಯೆ 081-72. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬುದ್ಧನ ವಿಮರ್ಶಾ ತತ್ವ, ಈ ವಿಚಾರವಾಗಿ ಮಾತನಾಡುತ್ತಾರೆ ಬಿಕ್ಕು ಶ್ರೀ ಆನಂದ ಬಂತೇಜಿ. 9:00 ಯುವ ರಸಪ್ರಶ್ನೆ ಕಾರ್ಯಕ್ರಮ, ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಸ್ವರ್ಣದಾಸ್. 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಸರಣಿ. ಇದರಲ್ಲಿ ರಾಜಪ್ರಭುತ್ವದ ಹೈದರಾಬಾದ್ ಮತ್ತು ಅದರ ಬಲವರ್ಧನೆ ಹಾಗೂ ಸ್ಥಳೀಯ ಘಟನೆಗಳು ಮತ್ತು ಜನತೆಯ ಪಾಲ್ಗೊಳ್ಳುವಿಕೆ, ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ. ರಚನೆ ಮತ್ತು ಪ್ರಸ್ತುತಿ ಬಿಕೆ ಸುಮತಿ. ಇಂದು ರಾತ್ರಿ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಟಕ ಬುದ್ಧಂ ಶರಣಂ ಗಚ್ಚಾಮಿ. ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. 10:35 ಹಿಂದಿ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾರಾಯಣ ಎಂ ಹೆಗಡೆ ಅವರ ಚಿಂತನ ಮೂಡಿಬರಲಿದೆ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆಗಳು. 7:15 ಭಾವಗೀತೆಗಳು. 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ.